सर्वाणि भूतानि आत्मनैव भूतिजानतः आत्मैव भूतिजानतः तत्र को मोहः कशोकः एकत्वमनुपश्यतः अपर्यला शुक्रम् अकायम् अव्रणम् अस्नाभिरगुम् शुद्धम् अपापवित्थम् कविर्मनीषी परिभूः स्वयम्भूः याता कथ्यतः अर्थान् व्यवधात् शाश्वतीभ्यः समाभ्यः कथं पुनः एवम् अवगम्यते न तु सर्वेषाम् इति अवनु कर्मसन्यासवन्नु माडि ज्ञानवन्नै हन्दबेकु एन्नु ಪ್ರಯತ್ನಿಸ್ತಾಯಿದ್ದವನನ್ನ ಹೊರತುಪಡಿಸಿ ಕರ್ಮ ನಿಷ್ಠೆ ಉಳ್ಳವರು ಕರ್ಮನಿಷ್ಠ ಕರ್ಮ ಕುರುವಂತ ಇವರು ಕರ್ಮವನ್ನು ಮಾಡಿಕೊಂಡು ಹೋಗ್ತಾ ಇರಬೇಕು ಅಂತ ಏನು ಹೇಳಿದಾಗ ಎಲ್ಲರಿಗೂ ಯಾಕೆ ಸರ್ವೇಶಾಂನ ಅವಗಮ್ಯತೆ ಈ ನಿಯಮ ಎಲ್ಲರಿಗೂ ಯಾಕೆ ಲಾಗು ಆಗುವುದಿಲ್ಲ? ಜ್ಞಾನವನ್ನ ಪಡ್ಕೋವಂತ ಎಲ್ಲರಿಗೂ ಹೇಳಬಹುದು, ಆದರೆ ನೀನು ಕರ್ಮಗಳನ್ನ ಮಾಡಿಕೊಂಡು ಹೋಗುವಂತ ಜ್ಞಾನ ಹೇಳಲಿಕ್ಕಾಗುವುದು. ಅಜ್ಞಾನಿ ಆದ ಕರ್ಮಿಗೆ ಎಷ್ಟು ಮಹಂತಿಯ ಪ್ರಮಾಣ ಸಾಕು ಕಲಿಸ್ತಾ ಇದ್ದೆ. ಜ್ಞಾನದ ಮಹತ್ವ ತಿಳಿಸಿ ಜ್ಞಾನವನ್ನು ಪಡ್ಕೋ ಅಂತ ನಾವು ಅಜ್ಞಾನಿ ಕರ್ಮಿಗೆ ಹೇಳಬಹುದು. ಆದರೆ ಜ್ಞಾನಿಗೆ ಎಷ್ಟು ಜ್ಞಾನ ಜ್ಞಾನ ಅಂತ ಬಂದ್ಬಿಟ್ಟು ಬಿಟ್ಬಿಟ್ಟು ಕರ್ಮದ ತೊಡಗು ಅಂತ ಹೇಳಲಿಕ್ಕೆ ಆಗೋದು. ಯಾಕೆ ಅಂದ್ರೆ ಇವು ಎರಡು ಬೇರೆ ಬೇರೆ ನಿಷ್ಠೆಗಳು, ಇವು ಒಂದಕ್ಕೊಂದು ವಿರುದ್ಧ ಸ್ವಭಾವದಿಂದ ಕೂಡಿದ್ದವು. ಹೀಗಾಗಿ ಇನ್ನೂ ಒಂದು ಮಾರ್ಗದಲ್ಲಿ ಅದೇನಂದ್ರೆ ಜ್ಞಾನ ಕರ್ಮ ಎರಡನ್ನು ಸೇರಿಸಿ ಸಾಧನೆಯಲ್ಲಿ ತೊಡಗ, ಅದಕ್ಕೆ ಉಪಾಸನಾ ಮಾರ್ಗ. ಪುನಃ ಉಪಾಸನಾ ಮಾರ್ಗದಲ್ಲಿ ದೇವತಾ ಜ್ಞಾನವೂ ಇರ್ತದೆ. ಉಪಾಸ್ಯ ದೇವತಾ ಹೇಗಿರ್ಬೇಕು, ಸೂರ್ಯ ದೇವ ಹೇಗಿರ್ತಾನೆ, ಇಂತಹ ರಥದಲ್ಲಿ ಕುಳಿತಿರ್ತಾನೆ, ಎಷ್ಟು ಕುದುರೆಗಳು ಆ ರಥಕ್ಕಿರ್ತಾರೆ, ಅದರ ಬಣ್ಣ ಹೇಗಿರ್ತದೆ ಇತ್ಯಾದಿ ಇತ್ಯಾದಿ ಜ್ಞಾನ. ಇಂತಹ ಸೂರ್ಯದೇವನನ್ನ ಬಾ ಬಾ ಬಾ ಬಾ ಅಂತ ಹ್ಯಾಕ್ ಕರಿಬೇಕು. ಪ್ರಯೋಗ ಬಂದ ಮೇಲೆ ಎಲ್ಲಿ ಕೂಡಿಸ್ಬೇಕು, ಪ್ರಯೋಗ ಕೂಡಿಸಿದ ಮೇಲೆ ಹೇಗೆ ಆತಿಥ್ಯವನ್ನ ಕೊಡಬೇಕು. ಪ್ರಯೋಗ ಎಷ್ಟು ಮಾಡುವಾಗ ನಮ್ಮ ಮನೋಭಾವನದಲ್ಲಿ ಏನಿರಬೇಕು, ಇದು ಕರ್ಮ. ಏನಾಗಿದೀಗ ಜ್ಞಾನ ಕರ್ಮ ಎರಡು ಏನಾಗ ಹೀಗೆ ಸಮುಚ್ಚಯ ಆಗಿದ್ದೆ ಅಂದ್ರೆ ಇದೇ ವೇದನ ಹೇಳಿಕೊಡ್ತದೆ, ಇದು ಕೂಡ ಹೇಳಿಕೊಡ್ತದೆ. ಸಮುಚ್ಚಯ ಆದ್ಮೇಲೆ ಹೇಳ್ತದೆ, ಈಗ ನೀನು ಈ ಸಮುಚ್ಚಯ ಸಾಧನೆಗೆ ಅಧಿಕಾರಿಯಾಗಿದ್ದೀಯ. ನಿಮ್ಮ ಮನೋಭಾವನ ಒಂದು ಸೂರ್ಯಲೋಕವನ್ನು ಹೋಗಿ ಸೇರಬೇಕು ಅನ್ನೋ ಪ್ರಯೋಜನಕ್ಕಾಗಿ ಆದರೂ ನೀನು ಇದನ್ನು ಮಾಡಬೇಕು. ಇಲ್ಲಾಂದ್ರೆ ಸೂರ್ಯನೇ ನಾನು ಎಂದು ಭಾವಿಸಿಕೊಳ್ಳಬೇಕು. ಸೂರ್ಯನೇ ನಾನು ಭಾವಿಸ್ಕೋಬೇಕು. ಹಾಗೆ ಬ್ರಹ್ಮೋಪಾಸನೆ ಅಂತಲೇ ಇದೆ, ಬ್ರಹ್ಮನೇ ನಾನು ಅಂತ ಭಾವಿಸ್ಕೋಬೇಕು. ನಿನಗೆ ಭಾವಿಸ್ಕೋಬೇಕು ಅಂತಂದ್ರೆ ಅಷ್ಟು ಗಾಢವಾದ ಶಬ್ದ ಇರಬೇಕು. ಯಾವುದೇ ಗಾಢವಾದ ಶಬ್ದ ಇನ್ನೊಂದು ಪ್ರಭಾವಕಾರಿಯಾದ ಶಬ್ದದಿಂದ ಅಳಿಸಬೇಕು. ನಮ್ಮನೆಗೂ 10 ವರ್ಷ ಸಮಯ ಬಂದು ಎಷ್ಟು ಶ್ರದ್ಧೆಯಿಂದ ಅವರನ್ನ ಕಾಣ್ತೀವಿ. 10 ವರ್ಷ ಆದ್ರೆ ಯಾಕೋ ಮನೆಯಾಗ ಏನು ಸರಿ ಆಗ್ತಾನೆ. ಅದಕ್ಕೆ ಹೇಳಿದ್ರೆ ಆ ಹುಚ್ಚಿಚಾರ ಬಿಡ್ರಿ, ನಾನು ಸ್ವಾಮಿ ಬಿಡ್ತಾರೆ, ಅವನು ಕರ್ಕೊಂಡ್ಬಂದೆ, ಎಲ್ಲ ಸರಿ ಹೋಗ್ತದೆ. ಹೌದಾ? ಹೌದು, ಗೊತ್ತಿಲ್ಲ ನಿಮ್ಗೆ ಮನೆ ಹಿಂದಿನ ಮನೆಯಲ್ಲಿ ಏನಾಗ್ತದೆ. ಉಪ್ಪು ಎಲ್ಲ ಉಪ್ಪು ಕಾಲ ಹಾಕಿ ಅಂತೇಳಿ ಆ ಸ್ವಾಮಿ ಮನೆಗೆ ಬಂದ ಒಂದು ಶ್ರದ್ಧೆಯನ್ನ ಇನ್ನೊಂದು ಪ್ರಭಾವಕಾರಿಯಾದ ಶ್ರದ್ಧೆಯಿಂದ ಅಳಿಸಿ ಹಾಕ. ಆವಾಗ ಈ ಶ್ರದ್ಧೆಯಿಂದ ಭಾವಿಸಿದ ಭಾವನೆಗಳು ಆ ಶ್ರದ್ಧೆಯ ಭಾವಿಸಲ್ಪಟ್ಟ ಭಾವನೆಗಳಿಂದ ಏನಾಗ್ತವೆ? ಪರಿವರ್ತಿತಗೊಳ್ಳುತ್ತವೆ. ಆವಾಗ ಬ್ರಹ್ಮೋಪಾಸನ ಬಿಡೋದು, ಆಂಜನೇಯ ಉಪಾಸನ ಮಾಡೋದು, ಅದನ್ನು ಬಿಡೋದು ಗಣಪತಿ ಉಪಾಸನ ಮಾಡೋದು. ಉಪಾಸನೆಯಲ್ಲಿ ಉಪಾಸ್ಯ ದೇವತ ಒಟ್ಟು ಬದಲಾಗತಕ್ಕಂಥದ್ದು. ಉಪಾಸ್ಯ ದೇವತಾ ಆಹ್ವಾನ ಮಾಡೋದ್ರಿಂದ ಅದು ಕೂಡ ಬದಲಾಗತಕ್ಕಂಥದ್ದು. ಅಲ್ಲಿಗೆ ಹೋಗಿ ಸೇರಬೇಕು, ಈ ಲೋಕಕ್ಕೆ ಹೋಗಿ ಸೇರಬೇಕು, ಅವನ ಪಕ್ಕದಲ್ಲಿ ಕೂತ್ಕೋಬೇಕು, ಅವನ ಜೊತೆ ಮಾತಾಡಬೇಕು, ಇವು ಯಾವ ಭಾವಗಳು ಇಲ್ಲ ಅಂತ ಇಟ್ಕೊಳ್ಳಿ. ಮೂರನೇ ಕೆಟಗರಿಯಲ್ಲಿರುತ್ತದೆ, ಇವು ಯಾವ ಭಾವನೆಗಳು ಇಲ್ಲ. ಆದರೂ ಉಪಾಸನ ಕನ್ಸಿಸ್ಟೆಂಟ್ ಆಗಿ ಮಾಡ, ನಿರೀಕ್ಷೆಗಳಿಂದ, ಅಪೇಕ್ಷೆಗಳಿಂದ, ಲೋಕಾದಿಗಳ ಪ್ರವಾಸದಿಂದ ಆ ಭಗವಂತನ ನೋಡಬೇಕು ಅನ್ನೋ ಇಚ್ಛಾ ಕೂಡ ಇಲ್ಲ. ಏನು ಫಲ? ಚಿತ್ತಶುದ್ಧಿ. ಏನು ಫಲ ಅಂದ್ರೆ ಚಿತ್ತಶುದ್ಧಿ, ಅಂತಃಕರಣ ಶುದ್ಧಿ. ಈ ಅಂತಃಕರಣ ಶುದ್ಧಿಯಿಂದ ಈಶ್ವರ ಅನುಗ್ರಹ, ಈಶ್ವರ ಅನುಗ್ರಹದ ಅಂತಿಮ ಸತ್ಯ ಸದ್ಗುರು ಪ್ರಾಪ್ತಿ. ಆ ಸದ್ಗುರು ಪ್ರಾಪ್ತಿ ಮತ್ತು ಪ್ರಮಾಣದಲ್ಲಿ ಗಾಢವಾದ ಶಬ್ದ ಪರಿವರ್ತನೆ ಆಗುತ್ತೆ. ಉಪಾಸ್ಯ ದೇವತಾ ಶಬ್ದ ಪರಿವರ್ತಿತಗೊಂಡು ಶಾಸ್ತ್ರ ಪ್ರಮಾಣದಲ್ಲಿ ಗಾಢವಾದ ಶಬ್ದ ಕೊಡಬಹುದು. ಹೀಗೆ ಜ್ಞಾನ ಮತ್ತು ಕರ್ಮ ಇವುಗಳ ಸಮುಚ್ಚಯದಿಂದ ಉಪಾಸನಾದಿಗಳನ್ನ ಪ್ರಾರಂಭ ಮಾಡಿಕೊಂಡು ಹೋಗಿದ್ದರೂ ಕೂಡ ಇವನು ತನ್ನ ಪಕ್ವತೆಯಿಂದ ಸಾಪೇಕ್ಷಿತವಾದ ಭಾವನೆ ಬಿಟ್ಟುಕೊಟ್ಟು ನಿರಪೇಕ್ಷಿತವಾಗಿ ಉಪಾಸನೆಯನ್ನ ಮಾಡಿದ್ದಾರೆ. ಚಿತ್ತ ಶುದ್ಧಿಯನ್ನು ಹೊಂದುವುದರ ಮೂಲಕವಾಗಿ ಆತ್ಮಜ್ಞಾನವನ್ನು ಈ ಜನ್ಮದಲ್ಲಿ ಪಡೆಯಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಇಷ್ಟೆಲ್ಲ ತಿಳ್ಕೊಂಡು ಯಾರು ಉಪಾಸನ ಮಾಡು? ಕೃಷ್ಣ ಬೇಕು, ಕೃಷ್ಣ ಜೊತೆ ಮಾತಾಡಬೇಕು, ಕೃಷ್ಣ ಎದುರಿಗಿತ್ತೆ ಆ ಸಮೂಹ. ಗಣಪತಿ ಬೇಕು, ಗಣಪತಿ ಎದುರಿಗಿದ್ದಾನೆ, ಗಣಪತಿ ಜೊತೆ ಮಾತಾಡಬೇಕು. ಗಣಪತಿ ಅವನನ್ನು ಆಹ್ವಾನ ಮಾಡೋಣ, ಅವನು ಏನು ಮಂತ್ರ ಹೇಳೋಣ, ಏನು ಜಪ ಮಾಡಬೇಕು ಮಾಡೋಣ. ಎಲ್ಲ ದೇವತೆಗಳಿಗೂ ಕೂಡ ಗಾಯತ್ರಿ ಛಂದಸ್ಸಿನಲ್ಲಿ ಮಂತ್ರಗಳಿವೆ. ಭಕ್ತ ತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ಯಾಯನಾಯ ವಿಮಹೇ ಕನ್ಯಾಕುಮಾರಿ ಧೀಮಹಿ. ಎಲ್ಲ ದೇವತೆಗಳಿಗೂ ಗಾಯತ್ರಿ ಮಂತ್ರ ಉಪಾಸನಾ ಮಂತ್ರ. ಉಪನಿಷತ್ತು ಹೇಳ್ತದೆ ತಪ್ಪೇನೆ, ಅವನ ಲಿಮಿಟೇಷನ್ ಅಷ್ಟಿದೆ. ಹೀಗಾಗಿ ಎಲ್ಲರೂ ಉಪಾಸನ ಮಾಡಬೇಕು ಅಂತ ಹೇಳುವ ತಪ್ಪು. ಎಲ್ಲರೂ ಜ್ಞಾನ ಮಾರ್ಗಕ್ಕೆ ಅಧಿಕಾರಿಗಳಾಗ್ತಾರೆ ಅಂತ ಅನ್ಕೊಂಡು ಕೂಡ ಯಾರು ಬರ್ತೀರಿ ಯಾರು ಬರೋದಿಲ್ಲ ಅದು ಕೇಳಲಿಕ್ಕೆ ಹೋಗುದಿಲ್ಲ. ಯಾರಾದ್ರೂ ಬನ್ನಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಅಧಿಕಾರಿ ಇದ್ದವರು ಮಾತ್ರ ಕೂರ್ತಾರೆ ಮುಂದುವರ್ಸ್ತಾರೆ. ನಾವು ಹೇಳಿದ ಯಾಕೆ ಕೊಟ್ಟೆ ಸ್ವಾಮಿ ಬರಬೇಡ ಅಂತಾರೆ. ಬಾಕಂದ್ರೆ ನಿನ್ನಲ್ಲಿ ತಡ್ಕೊಂಬ ಶಕ್ತಿ ಇತ್ತು, ಅರಗಿಸಿಕೊಳ್ಳುವಂತ ಶಕ್ತಿ ಇತ್ತು, ಡೈಜೆಸ್ಟಿವ್ ಕೆಪಾಸಿಟಿ ಇತ್ತು, ನೀವು ಮುಂದುವರಿಸ್ತೀರಿ. ಎಲ್ಲರಿಗೂ ಜ್ಞಾನನೇ ಸಿಗಲಿ ಅಥವಾ ಎಲ್ಲರೂ ಉಪಾಸನಾನೆ ಮಾಡಲಿ ಅನ್ನೋದು ತಪ್ಪಾಗ್ತದೆ ಅನ್ನೋದು ಈ ಮಂತ್ರದ ಭಾವ. ಕಥಂ ಪುನಃ ಏವಂ ಅವಗಮ್ಯತೆ ನತ ಸರ್ವೇ ಶಾಂತಿ. ಎಲ್ಲರಿಗೂ ಕರ್ಮನಿಷ್ಠ ಯಾಕಿರಬಾರ್ದು ಅಥವಾ ಎಲ್ಲರಿಗೂ ಜ್ಞಾನನಿಷ್ಠ ಯಾಕಿರಬಾರ್ದು ಅಂತ ನೀವು ಅಂದ್ಕೊಂಡಿದ್ದಾದ್ರೆ ಉಚ್ಚತೆ ನಾವು ಹೇಳ್ತೇವೆ ಕೇಳಪ್ಪ. ಅಕಾಮಿನಃ ಸಾಧ್ಯ ಸಾಧನ ಭೇದ ಉಪಮರ್ದಿನ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ ಇತಿ. ಯದಾ ಆತ್ಮ ಏಕತ್ವ ವಿಜ್ಞಾನಂ ತತ್ ನ ಕೇನಚಿತ್ ಕರ್ಮಣಾ ಜ್ಞಾನ ಅಂತರೇಣ ವಾ ಅಮೂಢ ಸಮುಚ್ಚಿತಿಷತಿ. ಸಮುಚ್ಚಿತಿಷತಿ ಸಮುಚ್ಚಿತಿಷತಿ ಉಚ್ಚತಿ ಹೇಳ್ತಾರೆ. ಅಕಾಮಿನ ಅಕಾಮಿನ ಯಾರು ಯಾವ ನಿರೀಕ್ಷೆಗಳನ್ನ ಅಪೇಕ್ಷೆಗಳನ್ನ ಇಟ್ಟುಕೊಳ್ಳದೇ ಇದ್ದವು ಸರ್ವಕರ್ಮ ಸನ್ಯಾಸಿ. ಯಾವ ನಿರೀಕ್ಷೆಗಳನ್ನು ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಹೋದರೆ ಇವರ ಗುರಿ ಏನು ಹೇಳಿ? ಇವ್ರ ಗುರಿ ಏನು? ಲೌಕಿಕವಾಗಿ ವಿಚಾರ ಮಾಡಿದರೆ ಇವರ ಗುರಿ ಏನು? ಅಕಾಮಿನ ಸಾಧ್ಯ ನಾಸ್ತಿ. ಸಾಧ್ಯ ಅಂದ್ರೆ ಗುರಿ. ಸಾಧನ ಭೇದ ಉಪಮದ್ದೀನ ಗುರಿ ಇಟ್ಕೊಂಡ್ರೆ ಸಾಧನ ಹೋಗುತ್ತೆ. ಹೌದಾ? ಚೆನ್ನೈ ಗುರಿ ಅಂತಂದ್ರೆ ಇಲ್ಲಿಂದ ಚೆನ್ನೈ ಹೆಂಗ್ ಹೋಗ್ಬೇಕು ಅಂತ ಮಾಡ್ಬೋದು. ಅದಕ್ಕೆ ಸಾಧನ ಅಂದ್ರೆ ಹುಲಿನೇ ಇಲ್ಲ. ದಾರಿ ಯಾವುದು? ಜ್ಞಾನ ಮಾರ್ಗದಲ್ಲಿದ್ದವರು ಯಾರು ಅಂತಂದ್ರೆ ಹುಲಿ ತಗೊಂಡಿರುವುದು. ಹೀಗಾಗಿ ಇಲ್ಲೊಂದು ಗುರಿ ಇದೆ, ಅದನ್ನ ಬೈಫರ್ಕೇಟ್ ಮಾಡ್ಬೇಕು, ವಿಭಜಿಸಿ ತಿಳ್ಕೊ. ಅನಾತ್ಮಗಳಂತೆ ಒಂದು ಗುರಿ ಅಲ್ಲ, ಆತ್ಮನೇ ಈ ಅಕಾಮಿಯ ಗುರಿ ಏನಂದ್ರೆ ಆತ್ಮನೇ ಅವನು. ಆವಾಗ ಮುಂದೆ ಅಲ್ಲವನ್ನು ಹಾಕ್ಬೇಕು, ಗುರಿಯಂತೆ ಒಂದು ಗುರಿ ಅಷ್ಟೆ. ಆತ್ಮನನ್ನೇ ತನ್ನ ಗುರಿಯನ್ನಾಗಿಟ್ಕೊಂಡಿರ್ತಾನೆ, ಗುರಿಯಂತೆ ಒಂದು ಗುರಿ. ಪರ್ವತದಂತೆ ಆಗಲಿ ಅಥವಾ ಒಂದು ಒಂದು ಪೋಸ್ಟ್ನಂತೆ ಆಗಲಿ, ಆ ಒಂದು ಕಂಬದಂತೆ ಆಗಲಿ, ಒಂದು ಗೂಟದಂತೆ ಆಗಲಿ, ಗುರಿ ಅಲ್ಲ. ಈಗ ಆತ್ಮನಿಗೆ ರೂಪರಾಶಿಗಳಿಲ್ಲ, ಗುಣಗಳಿಲ್ಲ, ನಾಮಗಳಿಲ್ಲ. ಇಂತಹ ನಾಮರೂಪಗಳಿಲ್ಲದೇ ಇದ್ದಂತಹ ಈ ಗುರಿಯನ್ನ ಹೊಂದುವ ಮಾರ್ಗ ಯಾವುದು? ಹೊಂದುವ ಮಾರ್ಗ ಯಾವುದು? ಅವಾಗ ಇತರ ಮಾರ್ಗಗಳಂತೂ ಉಪಯೋಗಿಸಲಿಲ್ಲ. ಇತರ ಅಂದ್ರೆ ಕರ್ಮ, ಕರ್ಮ ಮಾರ್ಗ ಉಪಯೋಗ ಬರೋದಿಲ್ಲ. ಹೀಗಾಗಿ ಇವನ ಅಕಾಮಿ ಏನು ಅಂತ ಗೊತ್ತಾ, ಸಾಧ್ಯ ಸಾಧನ ಭೇದಗಳನ್ನ ಉಪಮರ್ದನ ಮಾಡಿಕೊಂಡಿರ್ತಾನೆ. ಸಾಧ್ಯ ಸಾಧನ ಅನ್ನುವ ಎರಡು ಶಬ್ದಗಳ ಭೇದ ಅಳಿಸಿ ಹಾಕ್ಬಿಡ್ತಾನೆ. ಹತ್ಯಾಗಿ ಇನ್ನೊಂದು ಸೇರಿಸ್ಬೋದು, ಸಾಧಕ. ಅದು ಹತ್ತಿಯೊಳಗಿನ್ನು ಸೇರಿಸ್ಬೋದು ಸಾಧಕ. ಈ ಮೂರು ಸೇರಿ ತ್ರಿಪುಟಿಗಳು, ಸಾಧ್ಯ ಸಾಧನ ಸಾಧಕ. ಪೂರ್ವಭಾವಿಯಾದ ತನ್ನ ವಿಚಾರದಲ್ಲಿ ತನ್ನ ನಾನು ಸಾಧಕನು ಹೌದು, ಆದ್ರೆ ನಾನು ಸಾಧಕನ ಸಾಧಿಸಬೇಕಾದ ಗುರಿ ನನ್ ಬಿಟ್ಟು ಬೇರೆ ಇಲ್ಲ, ಆದ್ರಿಂದ ಸಾಧ್ಯವೂ ನಾನೇ. ಕೃಷ್ಣಮೂರ್ತಿಯವರು ಹೇಳಿದ್ರು ಅಂತ ಪಾತ್ರ ಪಾತ್ರ ಅಲ್ಲ, ಅದಿರೋದೇ ಅವ್ರು ಹೇಳಿದ್ರು ಅಂತೇಳಿ ನೀವು ಅಂದ್ರೆ ಅವರಂತಾರೆ, ಗುರುನ ಬೇಡ ಅಂತ. ಅದಕ್ಕೆ ಅವರು ಶಬ್ದ ಜಾಲದಲ್ಲಿ ಸಿಕ್ಕಾಕೊಂಡು ಹೋಗ್ತಾರು, ನಮ್ಮನ್ನು ಶಬ್ದ ಜಾಲದಲ್ಲಿ ಸಿಗಿಸ್ತಾರೆ. ಅವೇರ್ನೆಸ್ ಅವೇರ್ನೆಸ್ ಅಂತ ಕೂಗ್ತಾರೆ, ಕಾನ್ಷಿಯಸ್ನೆಸ್ ಕಾನ್ಷಿಯಸ್ ಅಂತ ಕೂಗ್ತಾರೆ, ಪಾತ್ರ ಪಾತ್ರ ಅಂತ ಕರೀತಾರೆ, ಗುರು ಅವಶ್ಯಕತೆ ಇಲ್ಲ ಅಂತಾರೆ. ಅನ್ಕೋತು ಅನ್ಕೋತೇನೆ ಜಗತ್ತಿನ ಗುರು ಅಲ್ಲ ಇದು, ಇದು ಹಿಪ್ಪೋ ಕೃಷಿ ಹೌದು. ಅದೇ ಅರ್ಥ ಕೊಡ್ತದೆ, ಆದ್ರೆ ಆದರೂ ಪಾಸ್ ಇದೆ. ಅದನ್ನ ಆಮೇಲೆ ನಾನು ಮಾಡ್ತೇನೆ. ಇದು ಟೋಟಲಿ ಪಾಸ್ಲೆಸ್ ಪಾಸ್ ಅಲ್ಲ, ಟೋಟಲಿ ಪಾಸ್ಲೆಸ್ ಪಾಸ್ ಅಂತಂದ್ರೆ ಜಿಡಿ ಕೃಷ್ಣ ಸೇರಿ ಒಪ್ಕೊಂಬೋದು. ಟೋಟಲಿ 100% ಪಾಸ್ಲೆಸ್ ಪಾಸ್ ಅಲ್ಲ. ಪ್ರಮಾಣ ಬೇಕಲ್ಲ, ಆ ಪ್ರಮಾಣವನ್ನು ಒಪ್ಪೋದಿಲ್ಲ. ಜೇಕೆ ಪ್ರಮಾಣವನ್ನು ಸ್ವೀಕಾರ ಮಾಡೋದಿಲ್ಲ, ಜೇಕೆ ಅಂದ್ರೆ ಜಡ್ಡು ಕೃಷ್ಣಮೂರ್ತಿ. ಇನ್ನೇನ ತಿಳ್ಕೋಬೇಕು, ಆ ಪ್ರಮಾಣವನ್ನ ಸ್ವೀಕಾರ ಮಾಡುವುದಿಲ್ಲ. ನಿನ್ನ ಆತ್ಮ ಪ್ರಮಾಣ ಆಗ್ಬೇಕು ಅಂತಾನೆ, ಅದು ನನ್ನ ಆತ್ಮ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಪಾಪಿ ಜೀವಾತ್ಮ ದುಃಖಿ. ಈ ಅಜ್ಞಾನ ನಿವೃತ್ತಿಗಾಗಿ ಪ್ರಮಾಣ ಬೇಕಾಗ್ತದೆ. ಬಹಳ ಕೇರ್ಫುಲ್ ಆಗಿದ್ದು ವೇದಾಂತಿಗಳು ಜೇಕೆನ್ ಬುಕ್ ಅನ್ನ ಮುಟ್ಟಬೇಕು ಅಂದ್ರೆ ಭಾರಿ ಕೇರ್ಫುಲ್ ಆಗುತ್ತೆ. ಅದು ಆಬ್ಜೆಕ್ಟಿವ್ ಆಗಿ ಒಂದು ಒಂದು ಒಂದು ವಿಷಯ ಅಂತ ನೀವು ಬೇಕಾದ್ರೆ ರೆಫರ್ ಮಾಡ್ಬೋದು ಅಷ್ಟೇ ವಿನಃ ಅವ ಮನ ವಿಚಾರಧಾರ ನಮ್ಮ ಮನಸ್ಸಿನ್ಯಾಗ ಹೃದಯಕ್ಕ ನಾವು ತಗೊಂಡ್ರೆ ಇದರಿಗೆ ನಿರ್ಧರ್ಕ ಸಾಧ್ಯ ಸಾಧನಗಳನ್ನ ಏನ್ ಮಾಡಿರ್ತಾನೆ ಅಬ್ಸಾರ್ಬ್ ಮಾಡ್ಕೊಂಡಿರ್ತಾನೆ. ಸಾಧ್ಯ ಸಾಧನ ಭೇದ ಸಾಧಕ, ಸಾಧ್ಯ ಸಾಧನ ಸಾಧಕ, ಈ ಮೂರು ಭೇದಗಳನ್ನ ಉಪಮರ್ದ ಹೆಂಗ್ ಮಾಡ್ಕೊಂಡ ಅಂತಂದ್ರೆ ಸಾಧಕನು ನಾನೇ ಸಾಧ್ಯವೂ ನಾನೇ, ಆದ್ದರಿಂದ ಸಾಧಕನು ನಾನೇ ಸಾಧ್ಯವೂ ನಾನೇ, ಆದ್ದರಿಂದ ಸಾಧನೆಯು ನಾನು ಬಿಟ್ಟು ಹೊರಗೆ ಬೇರೆ ಎಂದು ಇಲ್ಲ. ಅದೇ ನಾನೇ ಸಾಧಕ, ನಾನೇ ಸಾಧನ ಮತ್ತು ನಾನೇ ತಲುಪಬೇಕಾದ ಸಾಧ್ಯ. ಮೂರು ನಾನೇ ಆದ ಮೇಲೆ ಈ ಮೂರು ಎಲ್ಲಿವೆ ಅಂತಂದ್ರೆ ಬೇರೆ ಉಪಮರ್ದೀನ ಏನಾಯ್ತು ಅದರಿಂದ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ಜಾನತಃ. ಆ ಮೂರನ್ನು ಅವನು ಅಳಿಸಿ ಹಾಕಿ ಆ ಆತ್ಮನು ನಾನೇ ಮತ್ತು ಎಲ್ಲೆಲ್ಲಿಯೂ ತುಂಬಿಕೊಂಡಿದ್ದೇನೆ. ಭೂತಾನಿ ಆತ್ಮೈವ ಅಭೂತ್, ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ಇತಿ ವಿಜಾನತ. ಈ ರೀತಿಯಲ್ಲಿ ತಿಳಿದಿರುತ್ತಾನೆ ಇಂಥವನಿಗೆ ಕೋ ಮೋಹ ಕಶೋಕ. ಇಂಥವನಿಗೆ ಯಾವುದರಲ್ಲಿ ಮೋಹವಾಗಲಿಕ್ಕೆ ಸಾಧ್ಯ ಬಿಡಿ ಸ್ವಾಮಿ? ಅವನಿಗೂ ಮೋಹ ಇರ್ತದೆ. ಯಾವುದಲ್ಲಪ್ಪ ಆತ್ಮನಲ್ಲಿ ಮೋಹ ಇರ್ತದೆ? ಅಯ್ಯೋ ಆತ್ಮನಲ್ಲಿ ಮೋಹ ಇರೋದಿಲ್ಲ, ಯಾಕೆ ನಮ್ಮ ಆತ್ಮನೇ ಆಗಿರ್ತಾನೆ. ಮೋಹ ಯಾವಾಗಲೂ ಯಾವುದರಲ್ಲಿ ಆಗ್ತದೆ? ನನ್ನ ಹೊರತುಪಡಿಸಿರುವ ವಸ್ತುದ ಸುಪ್ರೀಮ್ ಕೊಟ್ಟೆ, ನನ್ನ ಹೊರತುಪಡಿಸಿರುವ ವಸ್ತುವಿನಲ್ಲಿ ನಾನು ನನ್ನದು ಎನ್ನುವ ಭಾವ. ಈ ಭಾವ ಹೇಗಿರ್ತದೆ ಅಂದ್ರೆ ಅದು ಇದ್ರೆ ನಾನಿದ್ದೇನೆ, ಅದು ಇಲ್ಲಾದ್ರೆ ನಾನು ಇಲ್ಲ, ಅದನ್ನು ಮೋಹ ಅಂತ ಕರೀತಾರೆ. ತತ್ರಕೋ ಮೋಹ, ಇವನಿಗೆ ಯಾವುದರಲ್ಲಿ ಮೋಹ, ಯಾವುದರಲ್ಲಿ ಶೋಕ? ಯಾಕೆ ಸರ್ವಂ ಈಗತ್ತು ಅನುಪಶ್ಯತಃ, ಎಲ್ಲೆಲ್ಲಿಯೂ ತಾನೇ ಇದ್ದೇನೆ, ಇರುವುದು ಒಂದೇ ಒಂದು ಅನ್ನುವುದನ್ನು ಕಂಡುಕೊಂಡವನು. ಈ ಪ್ರಕಾರವಾದ ಆತ್ಮ ಏಕತ್ವ ವಿಜ್ಞಾನ, ಈ ಪ್ರಕಾರವಾದ ಆತ್ಮ ಏಕತ್ವ ಜ್ಞಾನವನ್ನ ಯಾವ ಕರ್ಮದಿಂದ ಪಡ್ಕೋಣ? ಕೇನ ಕರ್ಮ ಕರ್ಮಣ ಜ್ಞಾನ ಅಂತರೇಣವ ಅಮೂಢ ಸಮುಚಿಷ್ಯತಿ. ಯಾವ ರೀತಿಯಲ್ಲಿ ಪಡ್ಕೊಳ್ಳಿ ಸಾಧ್ಯ? ಇಂತಹ ಜ್ಞಾನವನ್ನ ಯಾವ ಪ್ರಕಾರವಾದ ಕರ್ಮದಿಂದ ಪಡ್ಕೊಳ್ಳಿ ಸಾಧ್ಯ? ವಿವೇಕಿಗಳಿಗೆ ಗೊತ್ತು ಇದಕ್ಕೆ ಯಾವ ಕರ್ಮದ ಅವಶ್ಯಕತೆ ಇಲ್ಲ. ಆದ್ರೆ ಅವಿವೇಕಿಗಳು ಇದನ್ನ ಸೇರಿಸೋ ಪ್ರಯತ್ನ ಮಾಡ್ತಾರೆ. ಅವಿವೇಕಿಗಳು ಏನ್ ಮಾಡ್ತಾರೆ? ಜ್ಞಾನ ಕರ್ಮ ಸೇರಿಸೋ ಪ್ರಯತ್ನ ಮಾಡ್ತಾರೆ. ಈ ಪ್ರಕಾರ ಅವಿವೇಕಿಗಳನ್ನ ಮಿಕ್ಸ್ ಮಾಡುವ ಅವಿವೇಕಿಗಳನ್ನ ಏನ್ ಮಾಡ್ತಾ ಇದ್ದಾರೆ? ನಿಂದಿಸ್ತಾ ಇದ್ದಾರೆ. ಅವಿವೇಕಿಗಳನ್ನ ಇಲ್ಲಿ ಶಾಸ್ತ್ರದಲ್ಲಿ ನಿಂದಿಸ್ತಾ ಇದ್ದಾರೆ. ಬೇರೆ ಕರ್ಮ ಇತ್ಯಾದಿಗಳಿಂದ ಪಡೆಯಲಿಕ್ಕೆ ಸಾಧ್ಯವಿಲ್ಲದೆ ಹೋದರೂ ಈ ಅಜ್ಞಾನಿಗಳು ಕರ್ಮದ ಮೂಲಕವಾಗಿ ಮತ್ತು ಜ್ಞಾನದ ಮೂಲಕವಾಗಿ ಜೊತೆಗೂಡಿಸಿಕೊಂಡು ಆತ್ಮನ ಪಡೆಯಲಿಕ್ಕೆ ಸಾಧ್ಯ ಅಂತ ಏನು ಹೋಗ್ತಾ ಇರ್ತಾರೋ ಅವರು ಮೂರ್ಖರು ಅನ್ನುವ ರೀತಿಯಲ್ಲಿ ಇಲ್ಲಿ ನಿಂದಿಸ್ತಾ ಇದ್ದಾರೆ. ಇಹಗೂ ಸಮುಚ್ಚಿಚೀಷಯ ಅವಿದ್ವತ್ ಆದಿಂದ್ರಿಯತೆ. ಅವರನ್ನ ನಿಂದಿಸ್ತಾ ಇದ್ದಾರೆ. ಯಾರ ನಿಂದಿಸ್ತಾ ಇದ್ದಾರೆ? ಸಮುಚ್ಚಿಚೀಷಯ ಸಮುಚ್ಚಯದಿಂದ ಮೋಕ್ಷವು ಸಾಧ್ಯ ಅಂತ ಯಾರು ಹೇಳ್ತಾ ಇದ್ದಾರೋ. ಜ್ಞಾನ ಮತ್ತು ಕರ್ಮ ಇವುಗಳ ಜೊತೆ ಜೊತೆಗಿಂದ ನಾವು ಮೋಕ್ಷವನ್ನು ಪಡೆಯಲು ಸಾಧ್ಯ ಅಂತ ಯಾರು ಹೇಳ್ತಾರೋ. ಅದು ಹೆಂಗಿರ್ತದೆ ಅಂತ ಒಂದು ಝಲಕ್ ಹೇಳ್ತೀನಿ ನಿಮಗೆ. ಒಂದು ಝಲಕ್ ಬಹಳ ತರ್ಕಬದ್ಧವಾಗಿ ಹೇಳ್ತಾರೆ. ಹೆಂಗೆ ಜ್ಞಾನ, ಜ್ಞಾನ ಆದ್ರೆ ಅವನು ಇನ್ನು ಭಿಕ್ಷಾಟನ ಮಾಡ್ತಾನಂದ್ರೆ ಅವನು ನಡೆದಾಡ್ತಾನಂದ್ರು ಹಸಿವೆ ನಿಲ್ಲಿಕೆಗಳನ್ನ ಅವನು ಅಟೆಂಡ್ ಆಗ್ತಾನಂದ್ರು ಆಕರ್ಮಗಳು ಮಾಡ್ತಾನೋ ಇಲ್ಲೋ. ಹಾಗಾದರೆ ಇನ್ನೂ ಕರ್ಮಗಳು ಬಾಕಿ ಇವೆ. ಯಾಕೆ ಬಾಕಿ ಇವೆ ಗೊತ್ತ? ಬರೀ ಜ್ಞಾನದಿಂದ ಮೋಕ್ಷ ಸಾಧ್ಯ ಇಲ್ಲ. ಆದ್ದರಿಂದ ಕರ್ಮಗಳು ಇನ್ನೂ ಇವೆ. ಕರ್ಮಗಳು ಇವೆ ಅಂದರೆ ಇನ್ನೂ ಜ್ಞಾನ ಪೂರ್ತಿ ಆಗಿಲ್ಲ, ಆಗುವುದಿಲ್ಲ, ಆಗಿಲ್ಲ, ಆಗುವುದಿಲ್ಲ. ಅವನು ಇದೇ ರೀತಿ ಕರ್ಮಗಳನ್ನು ಮಾಡಬೇಕು, ಜ್ಞಾನವನ್ನು ಪಡೀತಾರೆ. ಒಂದು ಭಾಗ ವಿವಾದ ಹೀಗೆ ಛಲ ಭಾಳ ಅವನು ಅವನ ಅವನ ಬತ್ತಳಿಕೆಯೊಳಗೆ ಅನೇಕ ಬಾಣಗಳಿವೆ. ಆ ಒಂದೊಂದು ಒಂದೊಂದು ಏನು ಅಸ್ತ್ರ ಇದೆ, ಆ ಅಸ್ತ್ರವನ್ನು ನಾವು ಪರಿಹರಿಸ್ಕೊಳ್ಬೇಕು ಸಮಯಾನುಸಾರವಾಗಿ. ಯಾವಾಗ ಯಾವಾಗ ಕಾಂಟೆಕ್ಸ್ಟ್ ಬರ್ತದೆ ಆವಾಗ ಅವಾಗ ಅದನ್ನು ಪರಿಹರಿಸ್ಕೊಳ್ಬೇಕು. ಕನೆಕ್ಟ್ ಮಾಡ್ತಾರೆ ಯಾಕಿವೆ ಯಾಕಿವೆ ಅಂತ ಕಾಲದಲ್ಲಿ ಆ ದುಂದಿನ ಕರ್ಮಗಳಿವೆ. ಈ ಪ್ರಾರ್ಥನೆ ಮುಂಚೆದಿದ್ದು ಸಂಸಿದ್ಧದಲ್ಲಿತ್ತು. ಹಾಗಾದ್ರೆ ಈ ಪ್ರಾರ್ಥಗಳಿಗೆ ಇನ್ನೂ ಅವನು ಹಂಚ್ಕೊಂಡಿದ್ದಾನೆ ಅಂತ ಹೇಳಿ ಅಂದ್ರೆ ಇನ್ನೂ ಕರ್ಮ ಮುಚ್ಚಿಲ್ಲ ಅಂತ ಹೇಳಿ ಇದು ಮುಂದಿನ ಅದಕ್ಕೆ ಇವ್ರದ್ದು ವಾದ ಇದೆ. ಅವನ ಜ್ಞಾನದ ಕ್ಷಣದಲ್ಲಿಯೇ ಈ ದೇಹವು ಕಳಚಿ ಬಿದ್ದುಬಿಟ್ಟಿದ್ದಾದ್ರೆ ನಿನ್ಗೆ ಉಪದೇಶ ಕೊಡೋರು ಯಾರು? ಮುಳುಗಿದವನು ಉಪದೇಶ ಕೊಡ್ಬೇಕು, ನೀನ್ ದಾಟಿದವನು ಉಪದೇಶ ಕೊಡ್ಬೇಕು. ಇನ್ನೊಂದು ದಾಟೇ ಬಿಟ್ಟನಲ್ಲ ಮತ್ತು ನೀವು ಆ ದಾಟಿ ಸಂಸಾರ ದಾಟಿದವನು ಮುಂಚೆನಾದ್ರು ನೀನು ಇವನು ದಾಟಿಗೆ ಬಿಟ್ಟಿದ್ದಾದ್ರೆ ಮತ್ತೆ ಬಂದು ಉಪದೇಶ ಕೊಡೋರು ಯಾರು? ಸೊ ಬಿ ಥ್ಯಾಂಕ್ಫುಲ್ ಟು ಗಾಡ್. ಸೊ ಪ್ರಾರಂಭ ಇದೆ ಆದ್ರೆ ಯಾಕಂದ್ರೆ ಅದು ನಿನಗೆ ಉಪದೇಶ ಕೊಡಬೇಕು ಅನ್ನೋ ಪ್ರಾರಂಭ ಅರ್ಥಾತ್ ನಿನ್ನ ಪ್ರಾರಂಭ ಅವರಿಗೆ ಕೊಟ್ಟಿ. ಅದು ನಿನ್ನ ಪ್ರಾರಂಭ ಅವ್ರಿಗೆ ಕೊಟ್ಟಿದ್ದೀಯ ಅವ್ರಿಗೆಲ್ಲಿದೆ ಪ್ರಾರಂಭ? ಅದಕ್ಕೆ ನಾವು ಏನಂತ ಹೇಳಿದ್ವಿ, ಅನ್ಯೇಚ್ಛಾ ಪ್ರಾರಂಭ, ಅನ್ಯೇಚ್ಛಾ ಪ್ರಾರಂಭ. ಸ್ವಯಂ ಇಚ್ಛಿತವಾದ ಪ್ರಾರಂಭ ಅಲ್ಲ, ಸ್ವಯಂ ಸಾಗರದಿಂದ ಪ್ರಾರಂಭ ಅಲ್ಲ. ಯಾವುದು ಹೀಗೆ ಅನೇಕ ಅನೇಕ ವಾದಗಳು ಇವರ ಮಧ್ಯದಲ್ಲಿ ಅವರ ಮಧ್ಯದಲ್ಲಿ ಸಂದರ್ಭಾನುಸಾರವನ್ನು ಬೀಳ್ತಾ ಇರ್ತಾರೆ. ಅತ್ಯಂತ ಸಿದ್ಧಾಂತ ಏನು ಅಂತಂದ್ರೆ ಸಮುಚ್ಚಯದಿಂದ ಜ್ಞಾನವು ಸಾಧ್ಯವಿಲ್ಲ, ಸಮುಚ್ಚಯದಿಂದ ಸಾಧ್ಯವಿಲ್ಲ. ಆದರೂ ಇವ ಅರ್ಥಾನೆ ಇವನ ನಿಂದಿಸಬೇಕಾಗ್ತದೆ ಅಂತೇಳಿ ಇನ್ನು ಸ್ವಲ್ಪ ಅವನ ಬಗ್ಗೆ ವಿರೋಧವಾಗಿ ಮಾತಾಡ್ತಾರೆ. ತತ್ರ ಚ ಯಸ್ಯ ಯೇನ ಸಮುಚ್ಚಯಃ ಸಂಭವತಿ ನ್ಯಾಯತಃ ಶಾಸ್ತ್ರತೋ ವಾ ತದಿಹ ಯೇ ಉಚ್ಯತೆ ಯದೀವಂ ನಿಮಿತ್ತಂ ದೇವತಾ ವಿಷಯಂ ಜ್ಞಾನಂ ಕರ್ಮ ಸಂಬಂಧಿತ್ವೇನ ಉಪನ್ಯಸ್ತಂ ನ ಪರಮಾತ್ಮ ಜ್ಞಾನಂ. ಭಾರಿ ನ್ಯಾಯದಿಂದ ಭಾರಿ ಶಾಸ್ತ್ರಗಳ ಕೊಟೇಶನ್ ಮೂಲಕವಾಗಿ ಇಲ್ಲಿ ಏನಾದರೂ ಅಂತಹ ಸಾಧನೆಯನ್ನು ಹೇಳಿಕೊಟ್ಟಿದ್ದಾದರೆ ಅವಶ್ಯವಾಗಿ ದೇವತಾ ವಿಷಯ ಜ್ಞಾನಂನ ಇದು ಪಾರಮಾರ್ಥಿಕ ಆತ್ಮವಿಚಾರದ ಜ್ಞಾನ ಅಲ್ಲ. ಮತ್ತಿದ್ದೀನಿ ಯಾವ ಜ್ಞಾನ ಇದು? ಕರ್ಮ ಸಂಬಂಧಿತ್ವೇನ ಉಪನ್ಯಸ್ತಂ, ಕರ್ಮ ಸಹಿತವಾದ ಜ್ಞಾನ, ಪಾರಮಾರ್ಥಿಕ ಜ್ಞಾನ ಅಲ್ಲ. ಇದು ಯಾವ ಜ್ಞಾನ? ಕರ್ಮ ಸಹಿತವಾದಂತಹ ಜ್ಞಾನ. ಕರ್ಮ ಸಂಬಂಧಿತ್ವೇನ ಉಪನ್ಯಸ್ತಂನ ಪರಮಾತ್ಮ ಜ್ಞಾನಂ, ಪಾರಮಾರ್ಥಿಕ ಜ್ಞಾನ. ನೀವು ಉಪನಿಷತ್ತೇ ಕೆಲವು ಕಡೆ ಹೇಳಿದೆಯಲ್ಲ ಅಂತಂದ್ರೆ ಉಪನಿಷತ್ ಕೆಲವು ಕಡೆ ಹೇಳಿದೆ ಇಲ್ಲ ಅಂತ ಇಲ್ಲ, ಅದು ಉಪಾಸನಾಕ್ಕೆ ಅಧಿಕಾರಿ ಯಾರು ಅನ್ನೋದನ್ನು ತಿಳಿಸಲಿಕ್ಕೆ ಹೇಳಿರುತ್ತೆ. ಅದಕ್ಕೆ ಕೊಟೇಶನ್ ತಗೋತಾರೆ ಬೃಹದಾರಣ್ಯಕ್ಕೆ, ವಿದ್ಯೆಯ ದೇವಲೋಕ ಶ್ರವಣಾತ್ ತಯೋರ್ಜ್ಞಾನ ಕರ್ಮಣೋ ಇಹ ಏಕೈಕ ಅನುಷ್ಠಾನ ನಿಂದಾ ಸಮುಚ್ಚಿಚೀಷಯ ನ ನಿಂದಾ ಪರೈವ ಏಕೈಕಸ್ಯ ಪದಶ್ರವಣಾತ್ ವಿದ್ಯೆಯ ತತ್ ಆರೋಹಂತಿ ವಿದ್ಯೆಯ ದೇವಲೋಕ ನ ತತ್ರ ದಕ್ಷಿಣಾಯಂತಿ ಕರ್ಮಣ ಪಿತೃಲೋಕ. ಎಷ್ಟು ಎಷ್ಟು ಕೊಟೇಶನ್ಸ್ ನೋಡಿ, ಅಷ್ಟು ಇವತ್ತು ಏನು ತೋರಿಸ್ತಾವೆ, ಜ್ಞಾನ ಕರ್ಮ ಸಮುಚ್ಚಯ. ತಯೋ ಜ್ಞಾನ ಕರ್ಮನೋ ಇಹ ಏನ ಸಮುಚ್ಚಯ ಸಂಭವತಿ ನ್ಯಾಯತಃ ಶಾಸ್ತ್ರತಃ ವಾ ತದ್ ಇಹ ಉಚ್ಯತೆ. ನ್ಯಾಯದಿಂದಲಾಗಲಿ ಶಾಸ್ತ್ರ ಪ್ರಮಾಣದ ಆಧಾರದಿಂದಲಾಗಲಿ ಈ ಕರ್ಮ ಅನುಷ್ಠಾನ ಅನ್ನುವಂಥದ್ದು ನೀನು ಹೇಳಿದ್ದಾರೋ, ಯದಿ ಏವಂ ವಿತ್ತಂ ದೇವತಾ ವಿಷಯಂ ಜ್ಞಾನಂ ಕರ್ಮ ಸಂಬಂಧಿತ್ವೇನ ಉಪನ್ಯಸ್ತಂ, ಕರ್ಮ ಸಂಬಂಧ ಸಹಿತವಾಗಿ ಯಾವುದಾದ್ರೂ ವಿಷಯವನ್ನ ಜ್ಞಾನದ ವಿಚಾರವನ್ನು ಎತ್ತಿಕೊಂಡಿದ್ದಾದ್ರೆ ಕರ್ಮ ಸಹಿತವಾದ ವಿಷಯದಲ್ಲಿ ಜ್ಞಾನವನ್ನು ಸೇರಿಸಿಕೊಂಡು ಏನಾದರೂ ಒಂದು ಡಿಸ್ಕಷನ್ ಎತ್ತಿಕೊಂಡಿದ್ದಾದ್ರೆ ಅದು ನ ಪರಮಾತ್ಮ ಜ್ಞಾನ. ಹೌದು, ಹಾಗಾದ್ರೆ ಏನ್ ಜ್ಞಾನ ಅದು? ಅದಕ್ಕೆ ಹೇಳ್ತಾರೆ ವಿದ್ಯೆಯ ದೇವಲೋಕ. ಯಾವ ವಿದ್ಯೆಯ ಅರ್ಥ ಇದೀಗ ಉಪಾಸನಾ ವಿದ್ಯೆಯ ಅಲ್ಲಿ ಬರ್ಕೋಬೇಕು, ಉಪಾಸನಾ ವಿದ್ಯೆಯ ದೇವಲೋಕ. ಕರೆಕ್ಟ್, ಪರ್ಫೆಕ್ಟ್. ಪಾರಮಾರ್ಥಿಕ ಜ್ಞಾನ ಅಲ್ಲ ವಿದ್ಯೆಯ ದೇವಲೋಕ ಇದು ಪೃಥಕ್ ಫಲ ಶ್ರವಣಾತ್, ಅದು ಬೇರೆ ಫಲವನ್ನು ಹೇಳಿಬಿಟ್ಟಿದೆ ಶಾಸ್ತ್ರ. ಹೌದು, ತಯೋಹೋ ತಯೋಹೋ ಕಯೋಹೋ ಅವು ಎರಡರಲ್ಲಿ ಯಾವ ಎರಡರಲ್ಲಿ ಜ್ಞಾನ ಕರ್ಮಣೋಹೋ ಅಂತ ಹೇಳ್ಕೊಟ್ಬಿಟ್ಟ. ಇಹ ಜ್ಞಾನ ಕರ್ಮಣೋಹೋ ಇಹ ಏಕೈಕ ಅನುಷ್ಠಾನ, ಎರಡನ್ನು ಸೇರಿಸಿ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ನಿಂದಾ. ಈ ಸಮುಚ್ಚಯ ವಾದವನ್ನ ನಿಂದಿಸಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಜ್ಞಾನದ ಫಲವೇ ಬೇರೆ ಕರ್ಮದ ಫಲವೇ ಬೇರೆ, ಎರಡನ್ನು ಸೇರಿಸ್ತೀರಿ ಅಂತಂದ್ರೆ ನಾವು ಅದನ್ನು ನಿಂದಿಸ್ಬೇಕಾಗ್ತದೆ. ಏಕೈಕಸ್ಯ ಪೃಥಕ್ ಫಲ ಶ್ರವಣಾತ್, ಒಂದನ್ನೇ ಎರಡು ಫಲವನ್ನಾಗಿ ಹೇಳಿದ್ದಾರೆ. ಈ ಕಡೆಗೆ ನೋಡಿದ್ದಾದ್ರೆ ಮೋಕ್ಷ ಅಂತ ಹೇಳಿದ್ದಾರೆ, ಆ ಕಡೆಗೆ ಆ ಕಡೆ ನೋಡಿದ್ದಾದ್ರೆ ಕರ್ಮದ ಫಲ ಅದನ್ನ ಕರ್ಮಾನುಷ್ಠಾನ ಅಂತ ಹೇಳಿದ್ದಾರೆ, ಉಪಾಸನ ಅಂತ ಹೇಳಿದ್ದಾರೆ. ಈಗ ನೀನೇನ್ ಮಾಡ್ತಾ ಇದ್ದೀಯ, ಎರಡನ್ನು ಸೇರಿಸ್ತಾ ಇದ್ದೀವಿ, ಸೇರಿಸಿ ಕೊಡೋದಿಲ್ಲ, ಎರಡು ವಿರುದ್ಧ ಸ್ವಭಾವಗಳು. ಅದಕ್ಕಾಗಿ ಇಷ್ಟು ಕೊಟೇಶನ್ಸ್ಗಳು ಏನು ಫಲ ಹೇಳ್ತೀನಿ ಕೇಳಿ, ಕರ್ಮದ ಫಲ ವಿದ್ಯೆಯ ತದ ಆರೋಹಂತಿ, ಅಲ್ಲಿ ವಿದ್ಯೆ ಅಂದ್ರೆ ಉಪಾಸನ, ವಿದ್ಯೆಯ ತದ್ ಆರೋಹಂತಿ ಉಪಾಸನೆಯಿಂದ ಅವನ ಮೇಲೆ ಏರಿ ಹೋಗುತ್ತಾನೆ. ಮೇಲೆ ಏರಿ ಹೋಗೋದಂದ್ರೆ ಏನು, ದೇವಲೋಕಂ ಗಚ್ಚತಿ, ಆ ಟ್ಯೂಬ್ ಆ ಟ್ಯೂಬ್ ಬೆಳಕಿನ ಟ್ಯೂಬ್, ಉತ್ತರಾಯಣ ಮಾರ್ಗ ಬೆಳಕಿನ ಟ್ಯೂಬ್, ಅದು ಬೆಳಕಿನ ಟ್ಯೂಬ್ ಟ್ಯೂಬ್ ನೋಡ್ರಿ, ಆ ಟ್ಯೂಬ್ ಬ್ರೈಟ್ ಟ್ಯೂಬ್, ಅದು ವ್ಯಾಕ್ಯೂಮ್ ಹೇಳ್ಕೊಂಡು ಲಿಫ್ಟ್, ಅಮೇಜಿಂಗ್ ಲಿಫ್ಟ್ ನೋಡ. ವಿದ್ಯೆಯ ತತ್ ಆರೋಹಂತಿ, ಮುಂದೇನು ವಿದ್ಯೆಯ ದೇವಲೋಕ, ಮತ್ತೆ ಯಾವ ವಿದ್ಯೆ ಇದೆ ಹೇಳ್ರಿ, ಉಪಾಸನ ವಿದ್ಯಾ ದೇವಲೋಕ ನ ತತ್ರ ದಕ್ಷಿಣ ಯಾಂತಿ. ಆ ದಕ್ಷಿಣ ಮಾರ್ಗದಲ್ಲಿ ಎಲ್ಲಿ ಹೋಗೋದಿಲ್ಲ. ದಕ್ಷಿಣ ಅಂದ್ರೆ ಗುರುದಕ್ಷಿಣ ಅಲ್ಲ, ದಕ್ಷಿಣ ಅಂದ್ರೆ ದಕ್ಷಿಣಾಯನ, ದಕ್ಷಿಣಾಯನ ಮಾರ್ಗದಿಂದ ಹೋಗುವುದು ಅಲ್ಲ. ಕರ್ಮನ ಪಿತೃಲೋಕ, ಕರ್ಮವನ್ನು ಮಾಡಿದ್ದೆ ಆದರೆ ಪಿತೃಲೋಕ ಪ್ರಾಪ್ತಿಯಾಗಿದೆ. ಇತಿ ನಹಿ ಶಾಸ್ತ್ರ ವಿಹಿತಂ ಕಿಂಚಿತ ಅಕರ್ತವ್ಯತಾಂ ಅಕರ್ತವ್ಯತಾಂ ಈಯತಾಂ ಈಯಾತ. ಶಾಸ್ತ್ರದಲ್ಲಿ ಯಾವುದೇ ವಿಚಾರ ಹೇಳಿಕೊಟ್ಟಿರಲಿ, ಶಾಸ್ತ್ರ ವಿಹಿತಂ ಕಿಂಚಿತ, ಯಾವುದೇ ಒಂದು ಚಿಕ್ಕ ವಿಷಯ ಇದೆ ಶಾಸ್ತ್ರದಲ್ಲಿ, ಅದು ಅರ್ಥಹೀನವಾಗಿ ಹೇಳಿಕೊಡೋದಿಲ್ಲ. ಅದು ಹೇಳಿಕೊಡ್ತು ಅದೇನೋ ಒಂದು ಅರ್ಥ ಇರ್ತದೆ. ಹೌದು, ಆ ಅರ್ಥದಲ್ಲಿ ಕರ್ತವ್ಯ ಕಾನ್ ಈಯಾದ ಕರ್ತವ್ಯ ಈ ತರ ನಿಷ್ಠೆ ಇದೆಯೋ ಅದರ ಉಪಾಸನ ಮಾಡು ಕರ್ತವ್ಯ. ಅವುಗಳಲ್ಲಿ ನಿನಗೆ ನಿರಾಸಕ್ತಿ ಆಗಿದೆಯೋ, ಅವುಗಳಲ್ಲಿ ವೈರಾಗ್ಯ ಆಗಿದೆಯೋ, ಹಾಗಾದ್ರೆ ಇದು ಜ್ಞಾನ ನಿಷ್ಠ. ಈ ತರ ಮಾಡು ಕರ್ತವ್ಯ ಶ್ರವಣ ಮನನ ನಿಧಿಧ್ಯಾಸ ಕರ್ತವ್ಯ. ಇಲ್ಲ ನನಗೆ ರುಚಿ ಇದೆ ಉಪಾಸನ ಕರ್ತವ್ಯ. ಇಲ್ಲ ನಮ್ಮ ದೇವತಾದಿಗೆ ನನಗೆ ಯಾವ ವಿಶ್ವಾಸ ಇಲ್ಲ, ನಾಸ್ತಿಕನಿದ್ದೆ. ಓಕೆ, ಲಿವ್ ಲೈಕ್ ಎ ಲಿವ್ ಲೈಕ್ ಎ ಆನಿಮಲ್, ದಟ್ ಇಸ್ ಯುವರ್ ಡ್ಯೂಟಿ. ಖಾಲಿ ಜೀವನ ಮಾಡು. ಓಕೆ, ಶಾಸ್ತ್ರ ಏನೇ ಹೇಳಿ ಅದಕ್ಕೊಂದು ಅರ್ಥ ಇರ್ತದೆ, ಅರ್ಥದ ಹಿನ್ನೆಲೆಯಲ್ಲಿ ಕರ್ತವ್ಯ ಇರ್ತದೆ. ತತ್ರ ಅಂಧನ್ ತಮಃ ಅದರ್ಶನಾತ್ಮಕಂ ತಮಃ ಪ್ರವಿಶಂತೀ.